ಅಲ್ಪಸಂಖ್ಯಾತರ ಆರ್ಥಿಕ ಮತ್ತು ಭೌತಿಕ ಪ್ರಗತಿಯನ್ನು ಸಾಧಿಸಲು ವಿವಿಧ ಇಲಾಖೆಗಳಲ್ಲಿ ಸರ್ಕಾರದಿಂದ ನೀಡಲಾಗುತ್ತಿರುವಂತಹ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು. ಆತ್ಮೀಯ ಕೇಳುಗರೆ, ನಮ್ಮ ಆಕಾಶವಾಣಿಯ ಎಲ್ಲ ವಾರ್ತೆಗಳನ್ನು ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಮೂಲಕವೂ ನೀವು ಆಲಿಸಬಹುದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಒಂದು ದಿನದ ಮಟ್ಟಿಗೆ ಹೈಕೋರ್ಟ್ ತಡೆ. ಸಾರಿಗೆ ನೌಕರರ ಎಲ್ಲ ಅಹವಾಲುಗಳನ್ನು ಮಾತುಕತೆ ಮೂಲಕ ಬಗೆಹರಿಸಲು ಸರ್ಕಾರ ಸಿದ್ಧ, ಮುಖ್ಯಮಂತ್ರಿ. ಶಿಬು ಸೊರೇನ್ ನಿಧನ ಹಿನ್ನೆಲೆ ಬೆಂಗಳೂರಿನಲ್ಲಿ ನಡೆಯಬೇಕಿದ್ದ ರಾಹುಲ್ ಗಾಂಧಿ ನೇತೃತ್ವದ ಪ್ರತಿಭಟನೆ ಇದೇ 8ಕ್ಕೆ ಮುಂದೂಡಿಕೆ. ಮಾವುತರು, ಕಾವಾಡಿ ಹಾಗೂ ಅರಣ್ಯ ಸಿಬ್ಬಂದಿಗೆ ಅರ್ಜುನ ಆನೆ ಹೆಸರಿನಲ್ಲಿ ಪ್ರಶಸ್ತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಕೇಳುಗರೆ, ಕಾರ್ಬನ್ ಮೊನಾಕ್ಸೈಡ್ ಹೆಸರು ಕೇಳಿರಬಹುದು. ಇದು ಜೀವಿಗಳ ಮೇಲೆ ಬಹಳ ದುಷ್ಪರಿಣಾಮ ಉಂಟು ಮಾಡಬಲ್ಲಂತ ಒಂದು ಅನಿಲ. ನಾವು ಹಸಿ ಸೌದೆ ಉರಿಸಿದಾಗ, ಇದ್ದಿಲನ್ನು ಉರಿಸಿದಾಗ, ಗ್ಯಾಸ್ ಗೀಸರ್ ಅನ್ನು ಬಳಸಿದಾಗ, ಗ್ಯಾಸ್ ಡ್ರೈಯರ್ ಬಳಸಿದಾಗ ಈ ಕಾರ್ಬನ್ ಮೊನಾಕ್ಸೈಡ್ ಅನ್ನೋ ಅನಿಲ ಉತ್ಪತ್ತಿಯಾಗುತ್ತೆ. ಉಸಿರಾಡುವಾಗ ಕಾರ್ಬನ್ ಮೊನಾಕ್ಸೈಡ್ ನಮ್ಮ ಶರೀರದ ಒಳ ಹೋದಾಗ ತಲೆನೋವು ಬರಬಹುದು, ತಲೆ ಸುತ್ತು ಬರಬಹುದು, ವಾಂತಿ ಆಗಬಹುದು, ಕೈಕಾಲು ನಡುಕ ಉಂಟಾಗಬಹುದು, ಮೂರ್ಛೆ ಕೂಡ ಹೋಗಬಹುದು, ಮತ್ತು ಮುಂದೆ ಹೋಗಿ ಹೃದಯ ಸ್ತಂಭನಕ್ಕೂ ಕೂಡ ಕಾರಣವಾಗಬಹುದು. ಅದಕ್ಕೆ ಎಚ್ಚರವಾಗಿರಬೇಕು. ಎಚ್ಚರ. ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿಯಾಗುವ ಸ್ಥಳದಲ್ಲಿ ಚೆನ್ನಾಗಿ ಗಾಳಿಯಾಡುವಂತೆ ನೋಡಿಕೊಳ್ಳಿ, ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳಿ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಎಲ್ಲ ನಮ್ಮ ರೈತ ಮಿತ್ರರಿಗೆ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮಿಶ್ರ ಬೆಳೆ ಬೇಸಾಯ ಕುರಿತು ಶ್ರೀ ಪಾಂಡಪ್ಪ ಗಡಾದವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ರೈತರಿಗೆ ಸಲಹೆ, ಆನಂತರದಲ್ಲಿ ಕೃಷಿ ಗೀತೆಗಳನ್ನು ಕೇಳುವಿರಿ. ರೈತ ಮಿತ್ರರೇ, ಹಾಗಾದರೆ ಕೇಳಿ ಮಿಶ್ರ ಬೆಳೆ ಬೇಸಾಯ ಕುರಿತು ಶ್ರೀ ಪಾಂಡಪ್ಪ ಗಡಾದವರೊಂದಿಗೆ ಸಂದರ್ಶನವನ್ನು. ನಮಸ್ಕಾರ ರೈತ ಬಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸುಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಬನ್ನಿಗೋಳ ಗ್ರಾಮದ ರೈತರು ಪಾಂಡಪ್ಪ ಅಂತೇಳಿ ನಮ್ಮೊಟ್ಟಿಗಿದ್ದಾರೆ. ನಮಸ್ಕಾರ ಪಾಂಡಪ್ಪರೇ. ನಮಸ್ಕಾರ ರೀ ಪಾಂಡಪ್ಪರೇ. ನಿಮಗೆ ವಯಸ್ಸು ಎಷ್ಟಿದೆ? 63 ಅದಾವ ರೀ. 63 ವರ್ಷ ವಯಸ್ಸು. ನೋಡ್ರಿ, ಮೂಲತಃ ಎಲ್ಲಿವ್ರು ನೀವು? ಮೂಲತಃ ಅಂದ್ರೆ ಗಡದ ಅಂತಾರೆ ಸರ್ ಅಲ್ಲಿ. ಹ್ಞೂ. ಅಲ್ಲಿ ಯಾರೋ ಬಂದು ಇಲ್ಲಿ ವಾಸ ಮಾಡ್ಯಾರ ರೀ. ಅವಾಗ ಹಳೆ ಊರಿಗಿಂತ ಮುಂಚೆಗೆ ಅಲ್ಲಿ ಅದಾರ ರೀ ಅವರು. ಆಮೇಲೆ ಇಲ್ಲಿ ಹಳೆ ಊರಾಗಂತ ಇಲ್ಲಿ ಬಂದಾರ ರೀ ಅವ್ರು. ಅಲ್ಲಿಂದ ಮತ್ತೆ ಇಲ್ಲಿಗೆ ವಸೂರು ಅಂತಂದು ಇಲ್ಲಿಗೆ ಬನ್ನಿಗಳು ಅಂತ ಮಾಡ್ಯಾರ ರೀ. ಗಡದಿಂದ ಬಂದ್ರಿ ನೀವು? ಹ್ಞೂ, ಗಡದಿಂದ ಬಂದಿರಿ. ಯಾರ ಕಾಲಕ್ಕೆ? ನಮ್ಮ ಅಜ್ಜಾರ ಕಾಲಕ್ಕೆ, ನಮ್ಮ ಅಪ್ಪಾರ ತಂದೆಯರ ಕಾಲದಾಗ ನೋಡ್ರಿ ಅದು. ಅಲ್ಲಿಂದ ಅವಾಗ ಬಂದಾರಂತ್ರಿ. ಏನು ನಿಮ್ಮ ವಂಶ ವೃತ್ತಿ, ಕೆಲಸ ಏನು ಮಾಡ್ತಿದ್ರು ನಮ್ಮ ತಂದೆಯವರು ಅಜ್ಜಿಯವರು? ಅವರು ಯಾವಾಗಲೂ ಇದ ಕೂಲಿ ಕೆಲಸನ ಮಾಡ್ಕೊಂತಾನ ಬಂದಾರ ರೀ ಅವ್ರು. ಇಬ್ಬರೇ ಹೊಲಗಳು ಮಾಡ್ಕೊಂತ ಎಲ್ಲ ವ್ಯವಸಾಯ ಮಾಡ್ಕೊಂತ ಏನೇನು ಮಾಡ್ಕೊಂತ ಬಂದಾರ ನೋಡ್ರಿ ಅವ್ರು. ವ್ಯವಸಾಯ ಮಾಡ್ತಾ ಇದ್ರಿ? ಹ್ಞೂ. ಈಗಲೂ ನೀವು ವ್ಯವಸಾಯ ಮಾಡ್ತಾ ಇದ್ರಿ? ಹ್ಞೂ ರೀ, ಈಗಲೇ ವ್ಯವಸಾಯ ಮಾಡ್ತಾ ಇದ್ದೀವಿ. ನಿಮ್ಮ ಜೀವನಕ್ಕೆ ವ್ಯವಸಾಯನೇ ಆಧಾರ? ಹ್ಞೂ ರೀ, ನಮ್ಗೆ ಜೀವನಕ್ಕೆ ಅದಾರೇ. ನಮಗೆ ಎಷ್ಟು ಎಕರೆ ಭೂಮಿ ಇದೆ ನಿಮಗೆ? 9 ಎಕರೆ ಐತೆ ರೀ. ನಮ್ಗೆ 9 ಎಕರೆ ಭೂಮಿ ಇದೆ. ಹ್ಞೂ ರೀ. ಎಲ್ಲ ನೀರಾವರಿನಾ? ಏ ಇಲ್ರಿ, ನಮಗೆಲ್ಲ ಬೆದ್ಲು ಭೂಮಿ. ಮತ್ತೆ ಈ ಹೊಳೆ ಸಾಲಿನ ಹತ್ತಿರ ಇದ್ರಿ? ಹೊಳೆ ಸಾಲಿನ ಹತ್ತಿರ ಇದ್ರೆ ಅತ್ತಾಗ ಹಾಕವ್ರಿ, ನಮಗೆ ದೂರ ಹಾಕವ್ರಿ. ಒಳಗೆ ನಮಗೆ ಅಂತರ ದೂರ ಹಾಕತ್ರಿ. ಅಲ್ಲಿ ಸ್ವಲ್ಪ ನೀರಿಂದು ಕಡಿಮೆ ಐತ್ರಿ ಅಲ್ಲಿ. ಅದಕ್ಕಾಗಲಿ ನಮ್ಮ ಸ್ವಲ್ಪ ಹೊರಭೂಮಿ ಆಗಿಬಿಡ್ತಾವ್ರಿ ಅವು. ಅಷ್ಟು ಮಳೆ ಆಶ್ರಿತ ಭೂಮಿನೇ? ಹ್ಞೂ ರೀ, ಎಲ್ಲ ಮಳೆ ಆಶ್ರಿತ. ಏನೇನು ಬೆಳಿತೀರಿ ನೀವು? ನಾವು ಸಜ್ಜಿ ಬೆಳಿತೀವಿ ರೀ, ನವಣಿ ಬೆಳಿತೀವಿ, ತೊಗರಿ ಬೆಳಿತೀವಿ, ಹೆಸರು ಮಡಿಕೆ ಇಂಥವೆಲ್ಲ ಮಾಡ್ಕೊಂತ ಹೋಗ್ತೀವಿ ರೀ ನಾವು. ಸೊ ಇವೆಲ್ಲವೂ ಸಹಿತ ವಾಣಿಜ್ಯ ಬೆಳೆಗಳಲ್ಲ, ದುಡ್ಡಿನ ಬೆಳೆಗಳಲ್ಲ. ಅಲ್ಲ ಅಲ್ರಿ, ನಮ್ಮ ಮನೆಗೆ ಹೋಗಿ ಮಾರಬೇಕು, ಅದ್ರಲ್ಲಿಂದ ದುಡ್ಡು ತರಬೇಕು ಅನ್ನೋದೇನು ಇಲ್ರಿ ಅವು. ಯಾಕಂದ್ರೆ ಅವು ನಮಗೆ ಹೊಟ್ಟಿಗೆ ಉಣ್ಣಕ ಆಗ್ಲಿನ ಅವಾಗ ಯಜಮಾನ್ರ ಹಂಗ ಆ ತರ ಮಾಡ್ಕೊಂತ ಬಂದಾರ, ಅದೇ ತರನ ನಾವು ಈಗ ಆದ್ರೂ ಮಾಡಕತ್ತೀವಿ ನೋಡ್ರಿ ನಾವು. ಅಂದ್ರೆ ನೀವು ಇವತ್ತಿಗೂ ಪಾರಂಪರಿಕ ಬೆಳೆಗಳನ್ನೇ ಬೆಳಿತೀರಿ? ಹ್ಞೂ. ಹೊಟ್ಟೆಗೆ ಏನ್ ಬೇಕು, ಮನೆಗಳಿಗೆ ಏನೇನ್ ಬೇಕು? ಹ್ಞೂ, ಅಷ್ಟೇ ಅಷ್ಟೇನು ಬೆಳಿತೀವಿ. ದುಡ್ಡಿನ ಬೆಳೆ, ದುಡ್ಡಿನ ವ್ಯವಹಾರಿಕವಾಗಿ ಬೆಳೆ ಏನೇನು ಬೆಳಿತೀರಿ? ದುಡ್ಡಿನ ಬೆಳೆ ಏನಪ್ಪ ಅಂದ್ರೆ ಉಳ್ಳಗಡ್ಡಿ ಹಾಕ್ತಿರ್ತಾರ, ಶೇಂಗಾ ಹಾಕ್ತಿರ್ತಾರ, ಮೆಕ್ಕೆಜೋಳ ಹಾಕ್ತಾರ, ಇವನ್ನೆಲ್ಲ ಮಾಡ್ತಾರ್ರಿ. ಹೊಲಗಳು ಇಲ್ಲದಕ್ಕ ಮತ್ತೆ ಅವರೆಲ್ಲ ಹಾಕಿ ಎಲ್ಲ ಬೆಳಿತಾರ. ನಾವು ಯಾರ್ದಾರ ಒಂದು ಭೂಮಿ ಮಾಡ್ಬೇಕನ್ನೋ ಆಸೆ ಇರ್ತೈತಿ ನಮಗೆ, ಅವರು ಭೂಮಿ ಕೊಡ್ತಾ ಇಲ್ಲ. ನಾವು ಯಾವುದೋ ಒಂದು ನಿಮ್ಮಂತ ಇರದ್ರಾಗ ಒಂದು ಎರಡು ಎಕರೆ ಅದ್ರಾಗ ಮಾಡ್ಬೇಕು ಅನ್ನೋ ಆಸೆ ಇರ್ತೈತ್ರಿ. ಅದ್ರಾಗ ಮಾಡಿದ್ರು ಕೂಡ ಅವರು ನಮಗೆ ನಿಮಗೆ ಸವನಗ ಎಲ್ಲದ ಆಳಿಂದು ಒಳಿಂದು ತೆಗಿಯೋದಪ್ಪ, ಬಂದ್ರ ತಗನದು ಬರ್ಲಿದ್ರ ಬಿಡೋದ. ಈಗ ಎರಡು ವರ್ಷ ಏನಿಲ್ರಿ. ಈಗ ನಿಮ್ಮ ಭಾಗದಲ್ಲಿ ಇದು ಹಿಪ್ಪುನೇರಳೆ ಅಥವಾ ರೇಷ್ಮೆ ಜಾಸ್ತಿ ಇದೆ? ಈಗ ಜಾಸ್ತಿ ಐತ್ರಿ. ನಾವು ಅವಾಗ ಮಾಡಿದಿವ್ರಿ ನಮ್ಮ ನಮ್ಮ ಮಾವಾರದ್ರಾಗ. ಈಗ ಅಲ್ಲಿ ನೀರಿಂದು ಸ್ವಲ್ಪ ಕಡಿಮೆ ಆಗ್ಬಿಡ್ತೀರಿ, ಬಿಟ್ಬಿಟ್ವಿ ಅಲ್ಲಿ. ಹೌದಾ? ಹ್ಞೂ. ಎಲ್ಲಿ? ಇಲ್ಲಿ ಕೃಷ್ಣಾಪುರ ಏರಿಯಾ ಅಂತ ಅಲ್ಲಿ ಬಸರಕೋಟೆ ಏರಿಯಾ ಆಗತ್ತಿರ ಅದು, ಅಲ್ಲಿ ಅದಾವ್ರಿ ನಮ್ಮ ಭೂಮಿ ಎಲ್ಲವು. ಅಲ್ಲಿ ಮಾಡಿದಿವ್ರಿ, ರೇಷ್ಮೆ ಮಾಡಿದ್ವಿ, ಟಮಾಟಿ ಮಾಡಿದ್ವಿ, ಎಲ್ಲ ತರಾನು ಮಾಡಿದಿವ್ರಿ. ಅವಾಗ ಎಲ್ಲ ಬೆಳೆದಿವ್ರಿ, ಕಬ್ಬು ಬೆಳೆದಿವಿ, ಎಲ್ಲ ಮಾಡಿದ್ವಿ. ಈಗ ಸ್ವಲ್ಪ ನೀರಿಂದ ಅಭಾವ ಆಗ್ಬಿಡ್ತಿ, ಬ್ಯಾಡ ಅಂತಂದು ಬಿಟ್ಬಿಟ್ವಿ. ಈಗ ಮಳೆಗಾಲ ಆಟಕಾಟ ಮಳೆಗಾಲ ಆಗ್ಬಿಟ್ರಿ, ನೀರು ಬೋರಿನ ನೀರು ಕಡಿಮೆ ಆಗಿಬಿಟ್ವು. ಅವಾಗ ನಮಗೆ ಬೇಸಿಯಾಗ ಸುಗ್ಗಿಯಾಗಷ್ಟ ನೀರು ಇರ್ತೈತಿ, ಹಂಗಾಗಿ ನಮಗೆ ಸ್ವಲ್ಪ ಇದಾಗ್ಬಿಡತ್ ನೋಡ್ರಿ. ಈಗ ನಿಮ್ಮ ಮನೇಲಿ ಕೃಷಿ ಮಾಡೋರು ಯಾರ್ಯಾರು? ನಾನು ಮಾಡ್ತೀನಿ, ನಮ್ಮ ತಮ್ಮನವರು ಮಾಡ್ತಾರ. ಕುಡಿದಿರಿ? ಇಲ್ರಿ, ಬೇರೆ ಬೇರೆ ಎಲ್ಲರ ಮನೆದೇಳಿ. ನಮ್ಮ ಮನೆದಂದ್ರೆ ನಾನು, ನಮ್ಮ ಮಕ್ಕಳು. ಎಷ್ಟು ಜನ ಮಕ್ಕಳಿದ್ದಾರೆ? ಮೂವರು ಅದಾರ್ರಿ. ಏನೇನು ಮಾಡ್ತಾರೆ ಅವರು? ಅವರು ಒಬ್ಬತ ಅಲ್ಲಿ ಮೇಸ್ಟ್ರಿ ಕೆಲಸ ಮಾಡ್ತಾನ್ರಿ. ಆತ ಎಲ್ಲಿ? ಮಾನವಿಯಾಗ ಅದಾನ್ರಿ, ರಾಯಚೂರು ಮಾನವಿ. ಹ್ಞೂ, ಮಾನವಿಯಾಗ ಅದಾನ್ರಿ. ಈತ ಇಲ್ಲಿ ಹಂಪ್ಯಾಗ ಇನ್ನೊರು ಸಿಟಿಯಾಗ ಮಾಡ್ತಾನ್ರಿ, ಈತ ಪಿ ಎಚ್ ಡಿ ಮಾಡ್ತಾರೆ. ಹ್ಞೂ ರೀ, ಓದ್ತಾದಾನ್ರಿ. ಐತೆ ಆಕೆ ಮಗಳಿದ್ರೆ ಅಲ್ಲಿ ಹಾಸನದಾಗ ಅದಾಡ್ರಿ. ಅವರು ಕೆಲಸ ಮಾಡ್ತಾರೆ? ಅವರು ಗಂಡ ಮಾಡ್ತಾನ್ರಿ, ಅಲ್ಲಿ ಮದುವೆ ಮಾಡ್ಕೊಟ್ಟಿದ್ರು. ಹ್ಞೂ ರೀ. ಈಗ ನಿಮ್ಗೆ ಇಬ್ರು ಗಂಡ ಮಕ್ಕಳು, ಹೆಣ್ ಮಗಳು? ಹ್ಞೂ ರೀ. ಈ ಕೃಷಿ ಮಾಡೋರು ಯಾರು? ಒಬ್ಬ ಮಗ ಪಿ ಎಚ್ ಡಿ ಮಾಡ್ತಾರೆ, ಒಬ್ರು ಮೇಸ್ಟರ್ ಆಗಿದ್ದಾರೆ. ಈ ಕೃಷಿ ಮಾಡೋರು ನೀವು? ನಾವೇ. ನಾವು ಮಾಡ್ಕೊಂತ ಹೊಂಟ್ಬಿಟ್ಟಿವ್ರಿ. ಈಗ ಹೇಳಿ, 9 ಎಕರೆ ಭೂಮಿಯಲ್ಲಿ ನೀವು ನಿಮ್ಮ ಜೀವನಕ್ಕೆ ಆಧಾರವಾಗುವಂತವ್ದು ಯಾವ್ಯಾವ ಮುಖ್ಯ ಬೆಳೆಗಳನ್ನ ಬೆಳಿತಾ ಇದ್ರಿ? ಈಗ ಸದ್ಯಕ್ಕೆ ಯಾವ ಬೆಳೆದಿದ್ರಿ ಇತ್ತೀಚೆಗೆ? ಕಳೆದ ಬಾರಿ ಕಳೆದ ಬೇರೆ ಸಜ್ಜಿ ಮಾಡಿದ್ವಿ. ಎಷ್ಟೆಕರೆ ಹಾಕಿದ್ರಿ? 3 ಎಕರೆ ಹಾಕಿದ್ವಿ ಸಜ್ಜಿನ. ಉಳ್ದದ್ದು ಇವನ್ನ ಹಾಕಿದ್ವಿ, ಅಲಸಂದಿ ಹಾಕಿದ್ವಿ. ಆಗಾಗ ಆದವು ರೀ, ಮಳೆ ಬಂದು ಕೆಲವು ಹೊಲಗಳಾಗ ನೀರು ನಿಂತು ನಾಶ ಆಗಿ ಹೋಗ್ಬಿಟ್ಟಿವ್ ರೀ ಅರ್ಧ ಹೊಲಗಳು. ಅರ್ಧ ಹೊಲಗಳು ಹಂಗ ಆದವು ರೀ. ವರ್ಷಕ್ಕೆ ಒಂದೇ ಬೆಳೆನ? ಒಂದ ಬೆಳೆ ರೀ. ಹೆಚ್ಚಿಗೆ ತಗೊಳಕ್ ಆಗಲ್ಲ? ಇಲ್ರಿ, ಒಂದ ಬೆಳೆ ರೀ. ನಮ್ದು ಸಜ್ಜಿ ಎಷ್ಟು ಬಂತು ನಿಮ್ಗೆ? ನಮ್ಗೇನ್ರಿ 18 ಪ್ಯಾಕೆಟ್ ಬಂತು ನೋಡ್ರಿ. 18 ಪ್ಯಾಕೆಟ್ ಸಜ್ಜಿ ಮಾರ್ಕೆಟಿಗೆ ಕೊಟ್ಟರ? ಮಾರಿದ್ರ? ಹ್ಞೂ, ಮಾರಿದ್ವಿ. ಎಲ್ಲಿ ಮಾರಿದ್ರಿ? ಇಲ್ಲೇ ತಮಿಳಲ್ಲೇ ಮಾರಿದ್ವಿ ರೀ. ಹೆಂಗ, ಏನು ರೇಟ್ಗೆ ಹೋಯ್ತು? ಭಾರಿ ಕಡಿಮೆ ಆಗ್ಬಿಡ್ತು, 1100 ಆಗ್ಬಿಡ್ತೀರಿ ಅದು. ಹಾಂ, ನೀವು ಎಷ್ಟು ನಿರೀಕ್ಷೆ ಇತ್ತು ನಿಮ್ಗೆ ಎಷ್ಟು ಸಿಗುತ್ತೆ ಅಂತ? ಅಷ್ಟೇ ಇಟ್ಕೊಂಡಿದ್ದೀವಿ ರೀ ನಾವು, ಯಾಕಂದ್ರೆ ಸ್ವಲ್ಪ ಮಳೆ ಜಾಸ್ತಿ ಆಗಿ ಹಂಗ್ಲ ಬಂಗ್ಲ ಆಗ್ಬಿಡ್ತೀರ ಅದು. ಮತ್ತೆ ಅದನ್ನೇನು ಕೆಡಿಸೋದು ಬೇಡ, ಈ ವರ್ಷ ಅದ ಬಂದಷ್ಟ ಬರಲಿ ಅಂತಂದೇಳಿ ಬಿಟ್ಬಿಟ್ಟಿವಿ ಅಲ್ರಿ. ಹಾಗೂ 18 ಪ್ಯಾಕೆಟ್ ಏನು ಆದವು ರೀ ಅವು ಸಜ್ಜಿ. ದುಡ್ಡು ಆಯ್ತು 18 ಪ್ಯಾಕೆಟ್ಗೆ ನಿಮಗೆ? 18 ಪ್ಯಾಕೆಟ್ಗೆ 7,000 ಆತ್ರಿ. ಖರ್ಚು ಮಾಡಿದ್ದು ಎಷ್ಟು ಮಾಡಿದ್ರಿ? ಖರ್ಚು ಮಾಡಿದ್ದು 5,000 ಖರ್ಚು ಮಾಡಿದ್ರಿ ಅದಕ್ಕೆ. 2,500 ಅಷ್ಟೇ ಲಾಭ? ಹ್ಞೂ ರೀ, 2 ಅಷ್ಟೇ ಲಾಭ ಆತ್ರಿ. 5,000 ಅಂದ್ರೆ ಯಾವ್ಯಾವ್ದು ಖರ್ಚು ಮಾಡಿದ್ರಿ? ಏನೇನು ಖರ್ಚು ಮಾಡಿದ್ರಿ? ಟ್ಯಾಕ್ಟ್ರಿ ಓಡಿಸಿದ್ನಿ ರೀ, ಕಳೆ ತೆಗೆಸಿದೆ, ಅದನ್ನು ಕೊಯ್ಯಕ ಮಾಡಿದ್ವಿ ರೀ, ಮತ್ತೆ ಅದನ್ನು ಮಿಷನ್ ಹಾಕ್ಸಿದ್ವಿ, ಅದನ್ನೆಲ್ಲದೂ ವರ್ಣ ಮಾಡತ್ತಿಗೆ ನಮಗೆ ತಗೊಂಡು ಹೋಗಿ. ಏನು ದುಡ್ದಂಗೆ ಆಯ್ತು ನಮಗೆ? ನಮ್ಮ ರೈತರು ಬಾಳ್ವೆ ಎಷ್ಟು ಇದೆ? 5,000 ರೂಪಾಯಿ ಖರ್ಚು ಮಾಡಿದ್ರಿ ಸಜ್ಜಿಗೆ, 7,500 ರೂಪಾಯಿ ದುಡ್ದ್ರಿ. ಹ್ಞೂ, 3 ತಿಂಗಳು ಟೈಮ್? ಹ್ಞೂ, 3 ತಿಂಗಳು ಟೈಮ್. ಕೂಲಿ ಲೆಕ್ಕ ಇಲ್ಲ? ಇಲ್ರಿ, ನಾವು ಮಾಡಿದ್ದು ಲೆಕ್ಕ ಇಲ್ರಿ ಅದಕ್ಕೆ. ನೀವು ಏನಕ್ಕೆ ನಿಮ್ಮ ಮನೆಯವ್ರ ಕೆಲಸ ಮಾಡಲಿ, ನಿಮ್ಮ ಮಕ್ಕಳ ಕೆಲಸ ಮಾಡಲಿ, ಅದಕ್ಕೆ ಕೂಲಿ ಲೆಕ್ಕ ಇಲ್ರಿ? ಇಲ್ರಿ, ಅದು ಎಲ್ಲದು ಲಾಭದಾಯಕ ಅಂತ ಇಲ್ಲ ಕೃಷಿ ನಿಮಗೆ? ನಮಗೆ ಅದು ಲಾಭನ ಅನಿಸ್ವಲ್ದ್ರಿ, ಈಗಿನ ಹೊಲಗೊಳಗ ಲಾಭನ ಇಲ್ರಿ ಈಗ. ಯಾಕಂದ್ರೆ ಹೆಚ್ಚಿಗೆ ಮಳೆಗಾಲ ಆಗ್ಬಿಡದ, ಇಲ್ಲ ಮಳೆಗಾಲ ಕಡಿಮೆ ಆಗ್ಬಿಡದ, ಹಂಗಾಗಿ ನಮಗೆ ರೈತರಿಗೆ. ಸಜ್ಜಿಗೆ ಇಷ್ಟು ಖರ್ಚು ಮಾಡಿದ್ರಿ, ಮತ್ತೆ ಅಲಸಂದಿ ಹಾಕಿದ್ರಿ? ಅಲಸಂದಿ ಹಾಕಿದಿವ್ರಿ, ಅದು ಏನು ದೊಡ್ಡ ಪೀಕ ಬರಲಿಲ್ಲ ರೀ ಅದು. ಯಾಕೇನಾಯ್ತು ಅದು? ಮತ್ತೆ ಇನ್ನು ಅವರು ಕೊಟ್ಟಾಗ ನೀರು ಕಟ್ಟಾದ್ರಿ, ಇನ್ನೊಬ್ರು ನೀರು ತಗೊಂಡಿದ್ರ, ಅವರು 3 ಕ್ವಿಂಟಲ್ ಅದು ಅವ್ರಿಗೆ ನಾಲ್ಕನೇ ಏಸಿ ಅಂತ ಅವ್ರಿಗೆ ಹೋಗ್ಬಿಡ್ತಿ. ಮತ್ತು ಆಳ್ನರಿಗೆ 200 ರೂಪಾಯಿ ಕೂಲಿ ಅವರಿಗೆ ಬಿಡ್ಸಕ್ಕೆ, ಅದು ಮತ್ತು ಅವ್ರಿಗೆ ನಮಗೆ ಸವನಾಗಿ 1,000-1,500 ಉಳಿಬೇಕಾದ್ರೆ ದೊಡ್ಡ ರೊಕ್ಕ ನೋಡ್ರಿ. ಅದು ನಮ್ಮ ದನಕರುಗಳಿದ್ದಾವೆ, ದನಕರುಗಳು ಅದಾವ್ರಿ. ಅಂದ್ರೆ ಈಗ ಕಳೆದ ಬಾರಿ ನೀವು ಸಜ್ಜಿ ಅಲಸಂದಿ ಮಾತ್ರ ಬೆಳೆದ್ರಿ, ಬೇರೆ ಏನು ಬೆಳೆದಿಲ್ಲ? ಇಲ್ರಿ ಇಲ್ರಿ. ಜೋಳ ಬೆಳಿತಾರೆ ಈ ಕಡೆ? ಮೆಕ್ಕೆಜೋಳ ಬೆಳಿತಾರ್ರಿ. ಮೆಕ್ಕೆಜೋಳ ಬೆಳಿತಾರೆ? ನಾವು ಬೆಳೆದಿಲ್ರಿ, ನಾವು ಹಾಕಿಲ್ಲ ನಮ್ಮ ಹೊಲಗೊಳಗ. ಇವಟ್ ಹಾಕ್ಬೇಕಂತ ಮಾಡೇನ್ರಿ, ಇವಟ್ ನೋಡ್ಬೇಕು. ಅದು ಮಳೆದೇವ ಆದ್ರ ಹೊಲ ಎಲ್ಲ ನೇಗಿಲು ಹೊಡಿಸೀನಿ, ಎಲ್ಲ ರೆಡಿ ಮಾಡೀನಿ. ಏನ ಮಳೆದೇವ ಆದ್ರ ಮುಂಕಟ್ಟು ಜೋಳ ಮಾಡ್ಬೇಕು ಅಂತ ಅನ್ಕಂದಿನ್ರಿ. ಅದಿನ ಮುಂದೆ ಏನೈತೆ ಏನದ ಗೊತ್ತಿಲ್ರಿ. ನಾ ಅದೇ ಸರ್. ಈಗ ನೀವು ಒಂದು ಮಳೆ ಆಶ್ರಿತ ಭೂಮಿಯಲ್ಲೇ ಕೃಷಿ ಮಾಡ್ತೀರಿ, ಹೆಚ್ಚು ಅದಕ್ಕೆ ಹೊಸ ಹೊಸ ಪ್ರಯೋಗಗಳೇನು ಮಾಡ್ತಾ ಇಲ್ಲ ನೀವು? ಅಂದರೆ ಒಂದಿಷ್ಟು ಹಣಕಾಸಿನ ಬೆಳೆಗಳನ್ನೇನು ಬೆಳೆಯಲ್ಲ. ಅಂದರೆ ಈಗ ಮೆಕ್ಕೆಜೋಳ ಬೆಳೆಯೋದಾಗಿರ್ಬೋದು, ಶೇಂಗಾ ಬೆಳೆಯೋದಾಗಿರ್ಬೋದು, ಅಥವಾ ಈ ಥರ ರೇಷ್ಮೆ ಬೆಳೆಯೋದಾಗಿರ್ಬೋದು. ಅಂದ್ರೆ ನೀರೆಲ್ಲ ಬೇಕಲ್ರಿ, ನೀರಿಲ್ರಿ ನಮ್ಗೆ. ಆ ಪ್ರಯೋಗ ಏನು ಮಾಡಿಲ್ವಾ? ನೀರು ಬೋರ್ ತೆಗೆಸೋದು ಅಥವಾ ಮಳೆ ನೀರು ಹಿಂಗ್ಸೋಕೆ ಏನಾದರೂ? ಇಲ್ರಿ, ಮಾಡಿಲ್ರಿ ಅದನ್ನು. ಅದನ್ನು ಮತ್ತು ನಮಗೆ ಅದು ಏಕ್ತಿ ಇಲ್ಲದಕ್ಕೆ ನಾವು ಬಿಟ್ಬಿಟ್ಟಿವಿ ರೀ. ಬೇಡಪ್ಪ, ಅದು 200 ಅಡಿ ಅವಾಗ ಹಾಕ್ಸಿದ್ದೀವಿ ರೀ. ಅದು ಸಣ್ಣಗ ನೀರು ಕಿತ್ತು ಅದು ಸುಗ್ಗಿಯಾಗ ಅಷ್ಟೇ ಹೊಡಿತಿತ್ತೆ. ಮತ್ತೆ ತಿರುಗಿ ನೀರಿಲ್ದಾಗ ಅದಕ್ಕೆ ಏನು ಮಾಡೋದನ್ನ ಅದು ಸುಮ್ಮನೆ ಬಿಟ್ಬಿಟ್ಟು. ಈಗ ಒಬ್ಬ ಮಗ ಮೇಸ್ಟ್ರಿ ಇದ್ದಾರೆ, ಅವ್ರ ಸಂಬಳ ಬರ್ತದೆ. ಇನ್ನೊಬ್ಬ ಮಗ PhD ಮಾಡ್ತಾ ಇದ್ದಾನೆ, ಮುಂದೆ ಅತ್ತೊಂದು ಅಪಾಯಿಂಟ್ ಆಗ್ಬೋದು. ಕೃಷಿ ಕೈ ಬಿಟ್ಟು ಬಿಡಬೇಕು ಅಂತ ಇದ್ದೀರಾ? ಹೇಗೆ ಹೇ ಬಿಡ್ಬೇಕನ್ನೋದಿಲ್ರಿ. ಈ ವ್ಯಕ್ತಿ ಎಲ್ಲಿ ತನ ಐತೆ ಅಲ್ಲಿ ತನ ಮಾಡ್ಬೇಕನ್ನವನ. ಮತ್ತೆ ಅದು ಇದ್ದದ್ದು ಹೇಳ್ಬೇಕು ನಾನು. ಮಕ್ಕಳು ಮಾಡ್ತಾರ ಕೆಲಸನ? ಮೇಸ್ಟ್ರಿ ಇದ್ದಾರೆ ನಿಮ್ಮ ಮಗ, ನಾಳೆ ರಜದಲ್ಲಿ ಏನೋ ಬಂದ್ರಪ್ಪ, ಏನೋ ಹೊಲದ ಕೆಲಸ ಇದೆ, ಒಂದಿಷ್ಟು ಹೊಲ ಹರ್ಕೊಂಡು ಬಾ, ಬಿತ್ತದಿದೆ ಬಾ ಅಂದ್ರೆ ಬರ್ತಾರೆ? ಏ ಬರ್ತಾರೆ, ಮಾಡ್ತಾರೆ, ಮಾಡ್ತಾರೆ, ಹಂಗೇನು ಮಾಡ್ತಾರೆ. ಅದು ಏನಿದ್ರೆ ಆ ಕೆಲಸ ಮಾತ್ರ ಮಾಡ್ತಾರೆ. ಇವತ್ತು ಇದೈತಿ ಅದು ನಿಂತೈತಿ ಅಂದ್ನಪ್ಪ ಅಂದ್ರೆ ಬಂದು ಆ ಕೆಲಸ ಏನು ಮಾಡ್ತಾರೆ, ಅದನ್ನ ಬಿಡಲ್ರಿ. ಈಗ 3 ಎಕರೆಯಲ್ಲಿ ಸಜ್ಜೆ ಬೆಳೆದ್ರಿ, ಅಲಸಂದಿ ಎಷ್ಟು ಎಕರೆಯಲ್ಲಿ ಬೆಳೆದ್ರಿ? ಅದು 1.5 ಎಕರೆ. 4 ಎಕರೆ? ಇನ್ನು 4.5 ಎಕರೆ? ಅದು ಮತ್ತೆ ಅವ್ರವ್ರಿಗೆ ಅವ್ರವ್ರಿಗೆ ಬಂದು ಬಿಡತ್ತೆ ಅಲ್ರಿ. ಅದೇ ನಿಮ್ಮ ಅಣ್ಣತಮ್ಮಂದ್ರಿಗೆ? ಹ್ಞೂ. ನಿಮ್ಮ ಭಾಗಕ್ಕೆ ಬಂದಿರೋದು 4.5 ಎಕರೆ? 2.5 ಎಕರೆ ಬಂದೈತೆ. ಹ್ಞೂ ರೀ. ಹಾಂ ಹಾಂ. ಇನ್ನುಳಿದ ಏನು ಕೋರಿಗೆ ಮಾಡ್ತೀರಾ? ಹ್ಞೂ ರೀ, ಕೋರ್ ಮಾಡಕತ್ತೀವಿ ರೀ. ಬೇರೆಯವ್ರದ್ದು? ಬೇರೆಯವ್ರದ್ದು ಮಾಡ್ತಿದ್ದೀರಿ? ಹ್ಞೂ ರೀ. ಹಾಂ ಹಾಂ. ಅಂದರೆ ನೀವು ಸಣ್ಣ ಹಿಡುವಳಿದಾರರು? ಹ್ಞೂ ರೀ. 2-2.5 ಎಕರೆ ಮಾತ್ರ ನಿಮ್ಮದು? ನಮ್ದು ರೀ. ಓಹೋ. ಈಗ ಕೂಡಿಲ್ಲ ಎಲ್ಲರೂ? ನೀವು ಅಣ್ಣತಮ್ಮಂದ್ರೆ ಕೂಡಿಲ್ಲ? ಇಲ್ರಿ, ಎಲ್ಲರೂ ಡಿವೈಡ್ ಆಗಿ ಬೇರೆ ಬೇರೆ ಅದಾರ ರೀ. ಅವ್ರು ಎಲ್ಲರೂ ನಾವು ಅಷ್ಟೇ, ನಮ್ದಷ್ಟೇ, ನಾವು ಮಡ್ಕೊಂಡು ಹೋಗ್ತೀನಿ ರೀ. ಹ್ಞೂ ಹ್ಞೂ. ಈಗ ಕೃಷಿಗೆ ಏನೇ ಮಾಡಲಿ ದುಡ್ಡು ಬೇಕೇ ಬೇಕು. ಏ ಬೇಕ್ರಿ. ಬೀಜಕ್ಕೆ ಬೇಕು, ಗೊಬ್ಬರಕ್ಕೆ ಬೇಕು, ಆಳಿಗೆ ಬೇಕು, ಎಲ್ಲದಕ್ಕೂ ಬೇಕು. ಈ ದುಡ್ಡನ್ನು ಹೇಗೆ ಇನ್ವೆಸ್ಟ್ ಮಾಡ್ತೀರಿ? ಅಂದರೆ ಅದನ್ನು ಉಳಿತಾಯ ಮಾಡಿಟ್ಕೊಂಡಿರ್ತೀರೋ, ಹೊರಗಡೆ ಎಲ್ಲಾದರೂ ಸಾಲ ಮಾಡ್ತಿರೋ, ಅಥವಾ ಮಕ್ಕಳಿಂದ ಸಹಾಯ ತಗೊಳ್ತಿದ್ದೀರೋ, ಹೇಗೆ? ಏನು ನಾನು ಮಕ್ಕಳಿಂದ ಇವತ್ತಿಗೆ ತಗೊಂಡಿಲ್ರಿ, ಹೊರಗಡೆಗಿನ್ನೂ ತಗೊಂಡಿಲ್ಲ. ಏನೋ ನಿಮ್ಮಂತರದಾಗ ಕೆಲಸ ಮಾಡಿಬಿಡ್ತೀವಿ. ಈಗ ನಮಗೆ ಕೆಲಸ ಇಲ್ಲಲ್ಲ, ಇನ್ನೊಬ್ಬರದ್ದು ಹೋಗಿಬಿಡ್ತೀವಿ ಕೆಲಸ ಮಾಡಕ್ಕ. ನೀವು ಕೂಲಿ ಕೆಲಸ ಮಾಡ್ತೀರಿ? ಹ್ಞೂ ರೀ. ಕೃಷಿ ಕೂಲಿ ಕಾರ್ಮಿಕರು ಕೂಡ ಅವ್ರು ನೀವು? ಹ್ಞೂ ರೀ. ಅದನ್ನೆಲ್ಲ ಕೆಲಸ ಮಾಡಿಬಿಡ್ತೀವಿ ರೀ. ಕೆಲಸ ಮಾಡಿ ಹಂಗೆ ಸ್ವಸ್ವಲ್ಪ ಹಿಂದಕ್ಕೆ ಇಟ್ಕೊಂಡ್ಬಿಡ್ತೀವಿ ರೀ. ಅದನ್ನು ಇಟ್ಕೊಂಡು ಮಳೆಗಾಲ ಹಾತು ಅಂದಾಗ ಅದಾ ದುಡ್ಡನ್ನ ತಗೊಂಬಂದು ಹೋಗಿ ನಿಮ್ಮಂತರದಾಗ ಗೊಬ್ಬರ ಬೀಜ ತಗೊಂಬರ್ತೀವಿ. ಹ್ಞೂ ಹ್ಞೂ ಹ್ಞೂ. ಕೃಷಿ ಮಾಡೋದಕ್ಕೆ ದುಡ್ಡು ಬೇಕೇ ಬೇಕು. ಬೇಕು. ಅದು ಉತ್ತಕ್ಕೆ ಬೇಕು, ಬಿತ್ತಕ್ಕೆ ಬೇಕು, ರಂಟೆಗೆ ಬೇಕು, ಅಥವಾ ಬೀಜ ತರಬೇಕು, ಅಥವಾ ಎಣ್ಣೆ ಗೊಬ್ಬರಗಳಿಗೆ ಬೇಕಾಗ್ತದೆ. ಈ ದುಡ್ಡನ್ನು ರೈತರು ಈ ಕೆಲವರು ಉಳಿತಾಯ ಮಾಡಿ ಎಲ್ಲೆಲ್ಲೋ ದುಡ್ಡು ಉಳಿಸ್ಕೊಂಡಿರ್ತಾರೆ ಒಂದು, ಅಥವಾ ಸಾಲ ಸೋಲ ಮಾಡ್ತಾರೆ, ಅಥವಾ ಮಕ್ಕಳೆಲ್ಲೋ ಬೇರೆ ಕೆಲಸ ಮಾಡ್ತಿರ್ತಾರೆ, ಆ ದುಡ್ಡನ್ನು ಕೃಷಿಗೆ ಹಾಕ್ಕೊಳ್ತಾರೆ. ನೀವು ಹೆಂಗೆ ಮಾಡ್ತೀವಿ? ಏನು ನಾವು ಹಂಗೆ ಮಾಡಲ್ರಿ. ಈಗ ಮಕ್ಕಳ ತಾಗ ಹೋಗಿ ನಾವು ಇಸ್ಕೊಂಬರಲ್ಲ, ಇಸ್ಕೊಳ್ಳಲ್ಲ, ಇಸ್ಕೊಳ್ಳಲ್ರಿ. ಈಗ ನಾವು ಇಬ್ಬಳ ಗಂಡ ಹೆಂಡತಿ ದುಡ್ಕೊಂತೀವಿ, ಮತ್ತು ಆ ಒಂದು ಆಕಳ ಜೋಪಾನ ಮಾಡಿವೆ. ಆ ಆಕಳದಿಷ್ಟು ಏನೋ ಹಿಂಡಿದಾಗ ಆ ದುಡ್ಡು ಇಷ್ಟು ಹಂಗೆ ಕಲೆ ಇಟ್ಕೊಂಡಿರ್ತೀವಿ. ಅದನ್ನೆಲ್ಲದು ಕಲೆ ಇಟ್ಕೊಂಡು ನಾವು ಅದರಲಿಂದನೇ ಜೀವನ ಮಾಡ್ಕೊಂತ ಹೋಗ್ತೀವಿ. ಅಂದ್ರೆ ಈಗ ನಿಮ್ಗೆ ಹೊಲಕ್ಕೆ ಏನೋ ದುಡ್ಡು ಬೇಕಂದ್ರೆ ಏನು ಮಾಡ್ತೀರಿ ನೀವು? ಆಕಳದ ಅಷ್ಟೇ ದುಡ್ಡು ಅಥವಾ ಬೇರೆ ಏನೋ ಕೆಲಸ ಮಾಡ್ತೀರಾ? ಏ ದುಡಿತೀವ್ರಿ. ನೀವು ದುಡ್ಲಿಕ್ಕೆ? ನಾವು ಹೋಗ್ತೀವಿ. ಏನು ಕೆಲಸ ಮಾಡ್ತೀರಿ? ಏನಾರ ಆಗಲಿ ಎಲ್ಲ ಗಳೆ ಕೆಲಸ ಹೊಡೆಯೋದು, ಗಳೆ ಅವ್ರದ್ದು ಇನ್ನೊಬ್ರದ್ದು ಗಳೆ. ಕೃಷಿ ಕೂಲಿ ಕಾರ್ಮಿಕರು ನೀವು? ಹ್ಞೂ. ಅಂದರೆ ಹೊಲದ ಕೆಲಸ ಎಲ್ಲ ನೀವು? ಹೊಲದ ಕೆಲಸ ಎಲ್ಲ. ಯಾರ್ದಾದ್ರೆ ಕೆಲಸ ಇದ್ರು ನೀವು ಹೋಗಿ ಹೋಗ್ತೀವ್ರಿ? ಎಷ್ಟು ಬರುತ್ತೆ ಕೂಲಿ ಈ ಕಡೆ? ಒಳಕ್ಕೆ ಹೋದ್ರೆ 1 ಗಂಟೆವರೆಗೆ ಮಾಡಿದ್ರೆ 200 ರೂಪಾಯಿ ಕೊಡ್ತಾರೆ ರೀ ಅವ್ರು. ಸಾಮಾನು ಎಲ್ಲ ನಿಮ್ಮವ? ಹೇ ಇಲ್ರಿ, ಗಳೆವಾಗ್ಲಿ ಎಲ್ಲ ಅವ್ರವ್ರು. ಎಲ್ಲ ಅವರು? ಎಲ್ಲ ಅವರು. ಏನೇನು ಮಾಡ್ತೀರಿ ನೀವು ಕೆಲ್ಸಕ್ಕೆ ಹೋಗ್ತಿರಲ್ಲ? ನಾನು ಗಳೆ ಹೊಡಿತೀನಿ ರೀ. ಆಮೇಲೆ ನೀರು ಕಟ್ಟಂದ್ರೆ ನೀರು ಕಟ್ತೀನಿ. ಮತ್ತು ಅವ್ರ ಜೊತೆಗೆ ಹೋಗಿ ಗೊಬ್ಬರ ಪೊಬ್ಬರ ಉಗ್ಗಂಬಾರಪ್ಪ ನಾವೆಲ್ಲ ಕಲಿಸಿರ್ತೀವಿ. ಅಲ್ಲಿಟ್ಟು ಅಲ್ಲಿಟ್ಟು ನಿಂತ್ಕೊಂಡು ನೀನೆಲ್ಲ ಮಾಡಿಸ್ವಂತಿ ಅಲ್ಲಿ ಅವ್ರು. ಯಾಕಂದ್ರೆ ಬರೇ ಹುಡ್ರಾಕಾರ ನೀನು ಯಜಮಾನಾಗಿ, ಅವರು ಮತ್ತು ಒಬ್ರಿಗೊಬ್ರು ಪೇಚಾಡ್ತಾರೆ, ನೀನು ಅವ್ರ ಜೊತೆಗೆ ಹೋಗು ಅಂತ ಅವ್ರು ನಮ್ಮನ್ನು ಕಳಿಸಿರ್ತಾರೆ ರೀ. ಮತ್ತು ಅವ್ರನ್ನ ಅಲ್ಲಿ ಉಗ್ರಪ್ಪ ಇಲ್ಲಿ ಉಗ್ರಪ್ಪ ನೋಡ್ರಿ ಬಿಡ್ಬಾಡ್ರಿ ವಲಾನ ಅಂತಂದು ಹೇಳಿ ಅದನ್ನೆಲ್ಲ ಉಗ್ಸಂದು ಬರ್ತೀರಿ. ಹೋಗಿ ಸೊ ಹೀಗೆ ದುಡ್ದಿದ್ದ ದುಡ್ಡನ್ನು ಉಳಿಸ್ಕೊಳ್ತಾಯ ಮಾಡಿ ಇಟ್ಕೊಳ್ತೀರಿ. ಹ್ಞೂ ರೀ, ಅದನ್ನು ನಿಮ್ಮ ಕೃಷಿಗೆ ಹಾಕ್ಕೊಳ್ತೀರಿ, ಹೊಲ ಮನೆ ಕೆಲಸಕ್ಕೆಲ್ಲ. ಹ್ಞೂ ರೀ, ಮತ್ತೆ ಈಗ ಅವ್ನು ನೇಗಿಲು ಒರೆಸೋದು ಆರ್ಗಿಸೋದು. ನಿಮ್ಮ ಮನೆಯವರು ಸಹಿತ ಕೆಲ್ಸಕ್ಕೆ ಹೋಗ್ತಾರೆ? ಹ್ಞೂ ರೀ, ಅವರು ಹೋಗ್ತಾರೆ. ಹೆಣ್ಮಕ್ಳು ಏನೆಲ್ಲ ಒಂದು 500 ರೂಪಾಯಿ ದುಡಿತೀರಿ ದಿನಕ್ಕೆ? ದಿವ್ಸಕ್ಕೆ 500 ಬರಲ್ಲ ರೀ, ಅವ್ರದ್ದು 100 ರೂಪಾಯಿ ಬರ್ತೈತೆ ರೀ. ಅವ್ರದ್ದು ಹೆಣ್ಮಕ್ಳಿಗೆ ಕಡಿಮೆ ಕೂಲಿ? ಏನೋ ಹೆಣ್ಮಕ್ಳಿಗೆ ಕಡಿಮೆ ರೀ. ಯಾಕಂಗೆ ಅವ್ರು ನಿಮಗಿಂತ ಜಾಸ್ತಿ ಮಾಡ್ತಾರಲ್ವ ಕೆಲಸ? ಅಂದ್ರೆ ಅವ್ರಿಗೆ ಹೆಣ್ಮಕ್ಳಿಗೆ ಕಡಿಮೆ ರೀ, ನಮಗೆ ಜಾಸ್ತಿ ರೀ. ಯಾಕಂದ್ರೆ ನಾವು ಗಳೆ ಹೊಡಿಯೋದು ಮತ್ತೆ ಹೆಣ್ಮಕ್ಳ ಕೆಲಸ ಅಂದ್ರೆ ಇಂಥವೆಲ್ಲ ದೊಡ್ಡ ಕೆಲಸ ನಾವು ಮಾಡ್ತೀವಿ. ಅವ್ರು ಬರೀ ಕಳೆ ತೆಗಿಯೋದು ಉಪ್ಪು ಹಾಕೋದು ಅಂತ ಅಷ್ಟ ಮಾಡ್ತಾರೆ ರೀ ಅವ್ರು. ನಾವು ಬರೀ 100 ರೂಪಾಯಿನ? ಹ್ಞೂ ರೀ. ಅವ್ರಿಗೆ ಕಷ್ಟ ಅಲ್ವಾ ಇಲ್ಲಿ, ಮತ್ತೆ ಕೂಲಿ ಅಷ್ಟೊಂದು ಕಡಿಮೆ ಇದ್ರೆ ಜೀವನ ಮಾಡೋದು ಹೆಂಗೆ? ಏ ಮತ್ತೆ ಅವರು ರೈತರು ಕೊಡದ ಅಷ್ಟು ಕೊಡ್ತಾರೆ ಅದನ್ನ ಅವ್ರಿಗೆ ಕೂಲಿನ. ಹ್ಞೂ ಹ್ಞೂ, ಏನೋ ತಗೋಬೈತಪ್ಪ ಇವತ್ತು ಭಾಳ ಅಂದ್ನಪ್ಪ ಅಂದ್ರೆ ಅವ್ರು ಹೆಂಗೆ ಮಾಡ್ತಾರೆ, ನಮ್ಮ ನಮ್ಮ ಹುದಿಗೆ ಹಿಡ್ಕೊಂಬಿಡಣ ರೀ, ನಮ್ಮ ಕಡೆಗೆ ಹಿಡ್ಕೊಂಬಿಡಣ ಅಂತ ಅವರು ಹಿಡ್ಕೊಂಬಿಡ್ತಾರೆ ರೀ. ಹಿಡ್ಕೊಂಡು ತೆಗಿಯಕ್ಕೆ ಹಚ್ಚಿಬಿಡ್ತಾರೆ ರೀ ಅವ್ರು, ಕಳೆವಾಗಲಿ ಒಯ್ಯೋದಾಗಲಿ ಮುರಿಯೋದಾಗಲಿ ಏನಾರ ಅವರು ಮತ್ತೆ ಪ್ಲಾನ್ ಮಾಡಿ. ನೀವು ಇಬ್ರು ಮಕ್ಕಳನ್ನ ಓದಿಸಿದ್ರಿ, ಆಗೆಲ್ಲ ಹೇಗೆ ಮಾಡ್ತಿದ್ರಿ ಜೀವನ? ಹಿಂಗ ದುಡ್ದ ಮಾಡಿದ್ವಿ ರೀ. ದುಡ್ದ ಮಕ್ಕಳ ಹತ್ರ ದುಡ್ಡಿಸ್ಕೊಳ್ಳಲ್ಲ ನೀವು? ಹೇಗೆ ಇಲ್ರಿ, ಇಸ್ಕಂದಿಲ್ಲ ರೀ. ಹೆಣ್ಮಕ್ಳಿಗೆ ಮದುವೆ ಮಾಡಿದ್ರಿ? ಹ್ಞೂ ರೀ. ಎಲ್ಲಿ ಕೊಟ್ರಿ? ಆಕೆ ನಮ್ಮ ಮಾಧುರಿಗೆ ಕೊಟ್ಟಿದ್ವಿ ರೀ. ಹ್ಞೂ, ಅಲ್ಲಿಂದ ಅವ್ರು ಹಾಸನದಾಗ ಅದಾರ ರೀ ಅವ್ರು. ಏನು ಮಾಡ್ತಾರೆ ಅಲ್ಲಿ ಹೋಗಿ? ಅಲ್ಲಿ ಹೋಗಿ ಆಕೆ ಗಂಡ ಕೆಲಸ ಮಾಡ್ತಾನೆ ರೀ. ಹಿಂಗೆ ಹಿಂಗೆ ಕೂಲಿ ಕೆಲಸ ಹೋಗ್ತಾರೆ? ಹೇ ಅಲ್ರಿ. ಏನು ಕೆಲಸ ಮಾಡ್ತಾರೆ? ಸರ್ಕಾರಿ ನೌಕರಿನ? ಹ್ಞೂ ರೀ. ಹ್ಞೂ ಹ್ಞೂ, ಅಂತ ಈಗ ಮಕ್ಕಳೆಲ್ಲರೂ ಚೆನ್ನಾಗಿದೆ. ಹ್ಞೂ, ಅವರೆಲ್ಲ ಬಗ್ಗೆ ಚಿಂತೆ ಇಲ್ಲ. ಏ ಇಲ್ಲರಿ, ಮಕ್ಕಳ ಬಗ್ಗೆ ಏನು ಚಿಂತೆ ಇಲ್ಲ. ಇಷ್ಟೆಲ್ಲ ಕೂಲಿ ನಾಲಿ ಕೆಲಸ ಮಾಡಿ ಕಷ್ಟದಲ್ಲೆಲ್ಲ ಕೃಷಿ ಮಾಡಿಕೊಂಡು ಮಕ್ಕಳ ಬಗ್ಗೆ ಚಿಂತೆ ಇಲ್ಲ. ಏ ಇಲ್ಲರಿ, ಕಷ್ಟದಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ ಅನ್ನೋ? ಏ ಅದೇನಿಲ್ಲ ರೀ, ನೀವು ಗಂಡ ಹೆಂಡತಿ ಒಬ್ಬ ಮಗ ಈಗ ಒಟ್ಟಿಗೆ ಸಾಕ್ತಾ ಇದ್ರಿ. ಹ್ಞೂ, ಇವ್ರು ನಾವು 3 ಅದೀವ್ರಿ ಈಗ. ಕೃಷಿ ಬಿಟ್ಟರೆ ಬೇರೇನು ಆದಾಯದ ಮೂಲಗಳಿಲ್ಲ ನಿಮಗೆ? ಏ ಇಲ್ಲರಿ. ಹ್ಞೂ, ಸರ್ಕಾರದಿಂದ ಕೃಷಿಗಾಗಿ ಏನೇನು ಸಹಾಯ ತಗೊಂಡಿದ್ರಿ ನೀವು? ಸರ್ಕಾರದಿಂದ ಏನೇನು ತಗೊಂಡಿಲ್ಲ ರೀ. ಕೇಂದ್ರ ಸರ್ಕಾರದವರು 2000 ರೂಪಾಯಿ ಆಗಾಗ ಹಾಕೋದು, ಅದು ಆ ಥರದ ಇಲ್ರಿ. ಇಲ್ರಿ, ಇನ್ನೂ ಬಂದಿಲ್ರಿ, ನಮಗೆ ಕೊಟ್ಟೇನಿಲ್ಲ. ನಾವು ಇಷ್ಟು ದಿನ ಹೊಲಗಳು ನಮ್ಮ ಹೆಸರು ಇದ್ದಿಲ್ಲ, ಈಗ ಮೊನ್ನೆ ಮಾಡಿಸ್ಕೊಂಡಿವ್ರಿ ಹೊಲಗಳ. ಈಗ ಒಂದು 3-4 ತಿಂಗಳು ಆಗೈತೆ ನೋಡ್ರಿ ಅದು. ಅವಾಗ ಅಲ್ಲಿಂದ ನಮ್ಮ ಹೆಸರಿಲ್ಲ, ನಮಗೆ ಪಾಣಿ ಬಂದವ್ ರೀ. ಇನ್ಮೇಲೆ ಏನಾರ ಗೌರ್ಮೆಂಟ್ನವ್ರು ಕೊಟ್ರು ಕೊಡ್ಬೋದು, ಬಿಟ್ರು ಬಿಡ್ಬೋದು. ಈಗ ನಾವು ಅವ್ರನ್ನ ಒತ್ತಾಯ ಮಾಡಿ ಏನಾರ ಕೇಳಕ್ಕೆ ಹೋದ್ರೆ ಏನೀಗ ಕೊಟ್ಟಿ ಏನಂದ್ರೆ ನಾನೇನು ಹೇಳ್ರಿ? ಅದು ಬೇಡಪ್ಪ, ಯಾಕದು ಏನೋ ನಿಮ್ಮಂತಾರದ್ರೆ ಜೀವನ ಮಾಡೋಣ ಇರತ್ತಾನೆ. ಭೂಮಿ ಮಳೆ ಆಶ್ರಿತ. ಹ್ಞೂ, ಸರ್ಕಾರದಿಂದ ಈಗ ಕೆಲವೊಂದು ಸಿರಿಧಾನ್ಯಗಳು ಅಂತ ಬೆಳೆಸಲಿಕ್ಕೆ ಅವಕಾಶಗಳಿದ್ದಾವೆ. ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ, ನವಣಿ ಬೆಳೆಸೋದಕ್ಕೆ, ರಾಗಿ ಬೆಳೆಸೋದಕ್ಕೆ, ಹರಕು ಬೆಳೆಸೋದಕ್ಕೆ, ಈ ಥರದ್ದು ಏನಾದರೂ ನಿಮಗೆ ಸಹಾಯ ತಗೊಂಡಿದ್ರೆ ಪ್ರಯತ್ನ ಮಾಡಿದ್ರೆ? ಇಲ್ರಿ ಇಲ್ರಿ, ಇಲ್ರಿ ಮಾಡಿಲ್ರಿ. ಈಗ ನಿಮ್ಮ ಕೃಷಿಗೆ ಬೇಕಾಗುವಂತಹ ಕೊಟ್ಟಿಗೆ ಗೊಬ್ಬರ ಅದೆಲ್ಲ ನಿಮ್ಮಲ್ಲೇ ಸಿಗ್ತದ? ನಿಮ್ಮ ದನಕರುಗಳಿಂದ? ನಮ್ಮ ದನಕರುಗಳಿಂದ ನಾವು ನಮ್ಮ ಹೊಲಗಳಿಗೆ ಹಾಕಂತೀವಿ. ಮತ್ತೆ ನೀವು ಹೊರಗಡೆ ಖರೀದಿ ಮಾಡಾಗತ್ತಿಲ್ಲ? ಇಲ್ರಿ, ಯಾಕಂದ್ರೆ ನಮ್ಮ ಗೊಬ್ಬರ ಆಗೋದಕ್ಕೂ ನಮ್ಮ ಹೊಲ ಇರೋದಕ್ಕೂ ಹಳ್ಳಕ್ಕೂ ಸೂಟ್ ಐತ್ರಿ. ನಾವು ಹೋಗಿ ಇನ್ನೊಬ್ರು ತಗೋಬೇಕು, ಹೊಲ ಉಳಿತೀವಿ ಅನ್ನಂಗಿಲ್ರಿ. ನಮ್ದು ಎಷ್ಟು ವರ್ಷ ಗೊಬ್ಬರ ಆಗತ್ತ ಅಷ್ಟು ಹೋಗಿ ನಮ್ಮ ಹೊಲಕ್ಕೆ ಹಾಕ್ಬಿಟ್ರೆ ಅದು ಫುಲ್ ಆಗಿಬಿಡ್ತೈತ್ರಿ ಆ ಹೊಲಕ್ಕೆ, ಸಾಕಬೇಕನ್ನಂಗೆ ಆಗಿಬಿಡ್ತೈತಿ. ಅದಕ್ಕೆ ಏನ್ರಿ ಅಂದ್ರೆ ನೀರಾವರಿ ಇಲ್ರಿ, ಏನಾರ ಮಾಡ್ಬೇಕು ಅನ್ನೋದು ಆಸೆ ಐತಿ, ಅದಕ್ಕೆ ನೀರಿಲ್ರಿ. ಹಂಗಾದ್ರೆ ಇವನ್ನೆಲ್ಲ ನೋಡ್ಬೇಕು, ಹಂಗೆ ಬೆಳೆಸ್ಬೇಕು ಅನ್ನೋದು ಆಸೆ ಐತಿ. ಒಳ್ಳೇದು ಪಾಂಡಪ್ಪರೇ. ಹ್ಞೂ ರೀ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಈ ಕೃಷಿ ಕೂಲಿ ಜೀವನದ ಬಗ್ಗೆ ಹೇಳಿದ್ರಿ. ನಿಮ್ಮ ಅಲ್ಪ ತುಂಡು ಭೂಮಿಯಲ್ಲಿ ಇದುವರೆಗೂ ಹೇಗೆ ಕೃಷಿ ಮಾಡ್ಕೊಂಡು ಬರ್ತಾ ಇದ್ರಿ, ಆ ಅನುಭವಗಳನ್ನೆಲ್ಲ ಹಂಚ್ಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಿಶ್ರ ಬೆಳೆ ಬೇಸಾಯ ಕುರಿತು ಶ್ರೀ ಪಾಂಡಪ್ಪ ಗಡಾದವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ರೈತ ಮಿತ್ರರೇ, ಇದೀಗ ಕೇಳಿ ರೈತರಿಗೆ ಸಲಹೆಯನ್ನು. ಆತ್ಮೀಯ ರೈತ ಬಾಂಧವರೇ, ನಾವಿವತ್ತು ಜೇನು ಕೃಷಿ ಅಥವಾ ಕೃಷಿಯಲ್ಲಿ ಜೇನು ಕುಟುಂಬಗಳ ಮಹತ್ವ ಅಥವಾ ಜೇನಿನ ಪರಾಗಸ್ಪರ್ಶದ ಮಹತ್ವದ ಬಗ್ಗೆ ಕೇಳಿದ್ದೀವಿ. ಆದರೆ ಜೇನನ್ನು ನಾವು ಪರಾಗಸ್ಪರ್ಶಕ್ಕೆ ಇಡಬೇಕಾದ್ರೆ 1 ಎಕರೆ ಪ್ರದೇಶದಲ್ಲಿ ಎಷ್ಟು ಜೇನು ಪೆಟ್ಟಿಗೆಗಳನ್ನು ಇಡಬೇಕು, ಯಾವ ರೀತಿಯಾಗಿ ಇಡಬೇಕು, ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಈ ಒಂದು ಜೇನಲ್ಲಿ ನಾವು 2 ಅಂಶವನ್ನು ಗಮನಿಸ್ಬೋದು. ಪರಾಗಸ್ಪರ್ಶಕ್ಕಾಗಿ ನಾವು ಜೇನಿಡಬೇಕಾದ್ರೆ 1 ಎಕರೆ ಪ್ರದೇಶದಲ್ಲಿ ಎಷ್ಟು ಜೇನಿಡಬೇಕು, ಅಥವಾ ನಾವು ಆ ಜೇನುಗಳನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಎಷ್ಟು ಜೇನು ಕುಟುಂಬಗಳನ್ನು ಇಡಬೇಕು, ಯಾವಾಗ ಇಡಬೇಕು, ಇದು ಬಹಳ ಪ್ರಮುಖವಾದಂತಹ ಮೂಲ ಪ್ರಶ್ನೆ. ನಾವು ಜೇನುಗಳನ್ನು ಪರಾಗಸ್ಪರ್ಶಕ್ಕೆ ಅಂತ ಇಡಬೇಕಾದ್ರೆ ಪ್ರತಿಯೊಂದು ಬೆಳೆಗೂ ಒಂದು ನಿರ್ದಿಷ್ಟವಾದ ಸಂಖ್ಯೆಯಲ್ಲಿ ನಾವು ಜೇನು ಕುಟುಂಬಗಳನ್ನು ಇಡಬೇಕಾಗತ್ತೆ. ಕನಿಷ್ಠ 2-3 ಪೆಟ್ಟಿಗೆಗಳು ನಾವು ಸಾಧಾರಣವಾಗಿ ನಮ್ಮ ಕೃಷಿ ಬೆಳೆಗಳಿಗೆ 2-3 ಕುಟುಂಬಗಳನ್ನು ನಾವು ಇಡಬೇಕಾಗತ್ತೆ. ಈ ಜೇನು ಕುಟುಂಬಗಳನ್ನು ಪರಾಗಸ್ಪರ್ಶ ಕ್ರಿಯೆಗೆ ಅಂತ ಇಡಬೇಕಾದಾಗ ಕನಿಷ್ಠ ಶೇಕಡ 10% ಅಂದರೆ ಶೇಕಡ 10% ಹೂವಾಡುವ ಹಂತದಲ್ಲಿ ನಾವು ಆ ಪೆಟ್ಟಿಗೆಗಳನ್ನು ಆ ಒಂದು ಕ್ಷೇತ್ರಕ್ಕೆ ವರ್ಗಾವಣೆ ಮಾಡಬೇಕು. ಅಂದರೆ ನಿರಂತರವಾಗಿ ಅವುಗಳಿಗೆ ಆಹಾರದ ಕೊರತೆ ಆಗದಂತೆ ನೋಡಿಕೊಳ್ಳಿಕ್ಕೋಸ್ಕರ ನಾವು ಕನಿಷ್ಠ 10 ಅಷ್ಟಾದರೂ ಹೂವುಗಳು ಅರಳಿರಬೇಕು. ಎರಡನೇದಾಗಿ ನಾವು ಕ್ಷೇತ್ರಗಳಲ್ಲಿ ಇಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಬಿಸಿಲಿನಲ್ಲಿ ಆ ಜೇನು ಪೆಟ್ಟಿಗೆಗಳನ್ನು ಇಡಬಾರದು. ಕೃತಕವಾಗಿಯಾದರೂ ನೆರಳನ್ನು ಸೃಷ್ಟಿಸಿ ಆ ಕ್ಷೇತ್ರದಲ್ಲಿ ನಾವು ಜೇನು ಕುಟುಂಬಗಳನ್ನು ಇಡಬೇಕು. ಒಂದು ವೇಳೆ ಹೆಚ್ಚು ಜೇನು ಪೆಟ್ಟಿಗೆಗಳನ್ನು ನಾವು ಆ ಕ್ಷೇತ್ರದಲ್ಲಿ ಇಟ್ಟರೆ ಆಹಾರದ ಕೊರತೆಯಾಗುತ್ತೆ. ಆಹಾರದ ಕೊರತೆಯಾಗೋದ್ರಿಂದ ಪರಾಗಸ್ಪರ್ಶವೂ ಅಷ್ಟು ಯಶಸ್ವಿಯಾಗಿ ಆಗೋದಿಲ್ಲ. ಮತ್ತು ಆ ಕುಟುಂಬಗಳು ನಾವು ಇಟ್ಟಂತಹ ಕ್ಷೇತ್ರವನ್ನು ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ತಮ್ಮ ಆಹಾರವನ್ನು ಹುಡುಕಲಿಕ್ಕೆ ಹೋಗ್ತವೆ. ಆ ಒಂದು ಕಾಂಪಿಟೇಷನ್ ಅನ್ನೋದು ಸೃಷ್ಟಿಯಾದಾಗ ಆ ಒಂದು ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳದಲ್ಲಿ ಇರತಕ್ಕಂಥ ಆಹಾರದ ಹುಡುಕಿಕೊಂಡು ಹೋಗುವಂತಹ ಸನ್ನಿವೇಶಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಪರಾಗಸ್ಪರ್ಶ ಕ್ರಿಯೆಗೆ ತೊಂದರೆ ಆಗುತ್ತೆ. ಹಾಗಾಗಿ ಸಮರೂಪದಲ್ಲಿ ಅಂದರೆ ಎಷ್ಟು ಬೇಕೋ ಅಷ್ಟೇ ಪೆಟ್ಟಿಗೆಗಳನ್ನು ನಾವು ಆ ಕ್ಷೇತ್ರದಲ್ಲಿ ಇಡಿಸ್ತಕ್ಕಂಥದ್ದು ಭಾಳ ಸೂಕ್ತ. ಒಂದು ವೇಳೆ ನಾವು ಅಭಿವೃದ್ಧಿಪಡಿಸಲಿಕ್ಕೋಸ್ಕರ ಇಟ್ಟಿವೆ ಅಂತ ಹೇಳಿದ್ರೆ ಸಾಕಷ್ಟು ಸುತ್ತಮುತ್ತ ಸಾಕಷ್ಟು ಯಥೇಚ್ಛವಾಗಿ ಪರಾಗ ಅಥವಾ ಮಕರಂದಗಳು ಸಿಗತಕ್ಕಂತಹ ಹೂವಿನ ಗಿಡಗಳಿರ್ತಕ್ಕಂಥ ಸ್ಥಳದಲ್ಲಿಡಬೇಕು. ನೆರಳು ಯಥೇಚ್ಛವಾಗಿರಬೇಕು. ಶುದ್ಧ ನೀರಿನ ಲಭ್ಯತೆ ಸ್ಥಳದಲ್ಲಿರಬೇಕು. ಅಂತಹ ಸಂದರ್ಭದಲ್ಲಿ ನಾವು ಅವುಗಳು ಎಷ್ಟು ಆಹಾರವನ್ನು ಸಂಗ್ರಹಣೆ ಮಾಡ್ಕೊಂಡು ಬರ್ತಾ ಇದೆ ಅನ್ನೋದ್ರ ಗಮನಿಸ್ಕೊಂಡು ಆ ಪೆಟ್ಟಿಗೆಗಳ ಸಂಖ್ಯೆಯನ್ನು ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇದು ಅಭಿವೃದ್ಧಿಯಾಗಿ ಮಾತ್ರ. ಆದರೆ ಪರಾಗಸ್ಪರ್ಶಕ್ಕೆ ಇಡಬೇಕಾದ್ರೆ ನಿರ್ದಿಷ್ಟ ಸಂಖ್ಯೆಯ ಕುಟುಂಬಗಳನ್ನು ಮಾತ್ರ ಇರಿಸಬೇಕು. ಹೂವು ಹಂತ ದಾಟಿದ ಕೂಡಲೇ ಆ ಪೆಟ್ಟಿಗೆಗಳನ್ನು ಬೇರೆ ಕ್ಷೇತ್ರಕ್ಕೆ ನಾವು ಅಥವಾ ಹೂವಿರತಕ್ಕಂತಹ ಕಡೆಗೆ ವರ್ಗಾವಣೆ ಮಾಡಬೇಕಾಗುತ್ತೆ. ಈ ಎಚ್ಚರಿಕೆಗಳನ್ನು ನಾವು ಆಗಾಗ ನಿಯಮಿತವಾಗಿ ಗಮನಿಸಿದಾಗ ನಾವು ಯಶಸ್ವಿಯಾಗಿ ಪರಾಗಸ್ಪರ್ಶದ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು. ಇದುವರೆಗೆ ರೈತರಿಗೆ ಸಲಹೆ ಕೇಳಿದ್ರಿ. ರೈತ ಮಿತ್ರರೇ, ಇದೀಗ ಕೇಳಿ ವಿವಿಧ ಕಲಾವಿದರ ಧ್ವನಿಯಲ್ಲಿ ಕೆಲವು ಕೃಷಿ ಗೀತೆಗಳನ್ನು. ಕೃಷಿಯ ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ, ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ. ಕೃಷಿಯ ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ, ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ, ಬೇಕು ಹೊಸ ಹೊಸ ಸಾಧನ.

ಮರಗಳಲ್ಲಿ ತುಂಬಿಹುದು ಹಸಿರು ಡೀಸೆಲ್ಲು, ಗಿಡ ಮರಗಳಲ್ಲಿ ತುಂಬಿಹುದು ಹಸಿರು ಡೀಸೆಲ್ಲು, ಬೆಳಗಲಿದೆಯದರಿಂದ ಜಗದ ಬಾಳು, ಬೆಳಗಲಿದೆಯದರಿಂದ ಜಗದ ಬಾಳು. ಮುಂಬರುವ ದಿನಗಳಲ್ಲಿ ಮುಗಿಯಲಿದೆ ಪೆಟ್ರೋಲು, ಮುಂಬರುವ ದಿನ